ಬುದ್ಧಿ ಹೇಳಕ್ ಆಗದೆ ಇರೋ ಬುದ್ಧಿ ಇರೋ ಮನ್ಸ ತಾನೇ ಅವನ್ ಸಾಕನೋ ಅಲ್ಲಕಯ್ಯ ಹಂಗನ್ಬಿಟ್ಟು ನಾವು ನಮ್ ಬುದ್ಧಿ ಕಲ್ಸಕ್ಕಾದ್ದ ಎಲ್ ಮೇಯಿಸ್ಬೇಕು ಅದ್ ಮೇಯಿಸ್ಕೋಬೇಕು ಹಂಗ ನೀ ಹೇಳದ್ ನೋಡ್ತು ಅಂತಂದ್ರೆ ದನಗಳನ್ನ ನಾವು ಅವಕ್ಕೆ ಮನೇಲಿ ಕಟ್ಟಾಕ್ಬಿಟ್ಟು ಹುಲ್ಲು ಸೊಪ್ಪು ಸದೆ ಹಾಕಿದ್ರೆ ಅವ್ಯಾಕೆ ಇನ್ನೊಬ್ರು ಬೆಳಗ್ ಬಂದವು ಅಲ್ಲಕಯ್ಯ ಬಾಯ್ಲಲ್ ಮೇಯೋದ್ ಹೆಂಗದೆ ಸರಿಗಿಲ್ಲ ಬಿಡು ಬೆಳೆದಿರೋ ಬೆಳೆ ಬಿಡವ ಈಗ ಕಮಲಕ ನೀನು ಇರುವ ಸಿ ಯಮಣ ನೀನು ಇರು ಚಂದ್ರಣ್ಣ ಈಗ ಚಂದ್ರಣ್ಣನ ದನಗಳು ಬಂದ್ಬಿಟ್ಟು ನಿನ್ ಮೇವನ ಮೇಯ್ಕೊಂಡು ಹೋಗವೆ ಅಂತಂದೆ ನಿನ್ನ ಹಸುಗಳು ಉಪವಾಸವೇ ಅಂತ ಏನು ಹೇಳೋದು ಉಪವಾಸ ಅಲ್ಲ ಈಗ ಅವನ್ ನಿನ್ನ ಹಸಿಗೆ ಬೇಕಾದ್ರೆ ನಾ ಕೊಟ್ಟನಪ್ಪ ಏನೋ ಈಗ ಜಾನುವಾರುಗಳು ತಿನ್ಕೊಂಡವ್ ಏನ್ ಮಾಡಕ್ಕಾದದ್ದು ಹೋಗ್ಲಿ ಬಿಡು ಹೊತ್ತಲಿಗೆ ಅದಕ್ಕೆ ಯಾಕೆ ಈ ಪಾಟಿ ಕೋಪ ಮಾಡ್ಕೊಂಡಿಯೇ ಅಲ್ಲ ಈಗ ನನ್ಗಿಲ್ವಲ್ಲ ಏನ್ ಮಾಡೋದ ಯಾಕಂದ್ರೆ ಒಂದ್ ಸರಿಯಾ ಎರಡ್ ಸರಿಯಾ ನಾ ಕೊಟ್ಟನು ಬಾಮರಯ್ಯ ಎಷ್ಟು ದಿವಸ ಕೊಟ್ಟೆ ಅಲ್ಲ ರಾಜಣ್ಣ ಎಷ್ಟು ದಿವಸ ಕೊಟ್ಟೆ ಅಂತ ಅಲ್ಲ ಇದು ಈಗ ಚಂದ್ರಣ್ಣ ಏನ್ ಮಾಡ್ಬೇಕು ಅವನ್ ಜಮೀನಲ್ಲಿ ದನ ಕಟ್ಟಬೇಕು ಅವನ್ ಜಮೀನ್ಗೆ ಬೇಲಿ ಹಾಕ್ಬೇಕು ದನ ಪಕ್ಕ ಜಮೀನ್ ಬೀರ್ಸಾಗ್ ಹೋಯ್ತಾರಲ್ಲ ಅನ್ಕಂಡಿ ರಸ್ತೆಲಿ ಇಮ್ಮ ಕೈಯ ಬೀಸ್ಕೊಂಡಮ್ಮ ಹೋಯ್ತಿರ ನೋಡ್ತಂದ್ರೆ ಇಮ್ಮ ಕಮಲಾಕ್ ನಟ್ಟಿ ಹತ್ರಕ್ಕೆ ಹೋಯ್ತಾನೆ ಅಂತ ಚೆನ್ನಾಗ್ ಗೊತ್ತು ಹಾಗೆ ನಾನೇನ್ ಮಾಡ್ದಿ ನಾನು ಸ್ವಲ್ಪ ಬೊಳ್ ಬೊಳ್ಳಗ್ ನೆಡ್ಕೊಂಡು ಬಂದಿ ನಾನು ಗೊತ್ತು ಇಮ್ಮ ಇಲ್ಲಿ ಇರ್ತಾನೆ ಅಂತ ನೋಡಪ್ಪ ಈಗ ದನಗಳನ್ನ ನಾವು ಸಾಕಿಮಿ ಏನೋ ಹೆಚ್ಚು ಕಡಿಮೆ ಆಯ್ತದೆ ನಾವು ಅನುಸರಿಸ್ಕೊಂಡ್ ಹೋಗ್ಬೇಕು ಅದಕ್ಕೆ ನಾವು ಯುದ್ಧಕ್ ನಿಂತ್ಕೊಳಕ್ಕಾದಪ್ಪ ಯುದ್ಧ ಅಲ್ಲ ಕಣ್ಣಣ್ಣ ಈಗ ಒಂದಷ್ಟು ಬೆಳೆನ ದನಕ್ಕಾಗಿ ನಮ್ ಏಮಣ್ಣ ಕೊಟ್ಟು ಆಯ್ತು ಬಿಡವ ಏಮಣ್ಣಂಗೂ ಕೊಡಮು ದನಗಳಿಗೂ ಕೊಡಂ ಬಿಡು ಈಗ ಒಂದ್ ಕೆಲಸ ಮಾಡು ಚಂದ್ರಣ್ಣ ಹೇಳಪ್ಪ ನಿನ್ನ ಹಸುಗಳನ್ನ ಈಗ ನಿಂದ ಅಲ್ಲಿ ಒಂದ್ ಸ್ವಲ್ಪ ಬೇಜಲ್ ಹೊಲ ಅದಲ್ಲ ಅಲ್ಲಿ ಒಂದ್ ಸ್ವಲ್ಪ ಏನಾರ ಹಾಕು ಸತ್ತ ಸದೆ ತಿನ್ಕೊಂಡು ಇರ್ತವೆ ಅವು ಏನಾರು ಮಾಡ್ಕೊಂಡು ಈಗ ನಿಮ್ ಅಟ್ಟಿತವ್ ಏನಾರು ಸಿಕ್ಕದ್ರ ಅವು ಏಮಣ್ಣನ್ ಅಟ್ಟಿತಕ್ಕೆ ಯಾಕೆ ಹೋದವು ಹೋಗಕ್ಕಿಲ್ಲ ಬೇಡ ಅಂದ್ರೆ ಕೆರೆ ಬೈಲಕ್ ಬಿಟ್ಬಿಡ್ಲಿ ಬಿಡು ಈಗ ಎಲ್ಲ ಕಡೆ ಚಿರತೆ ದಾಳಿ ಮಾಡ್ತಾವೆ ನೀನು ಮೇಕಳ್ಳಿ ಬಿಡು ಹೋಗು ಯಾವ ಗ್ವಾಮಾಳ ಇದ್ದದು ಯಾವ ಗ್ವಾಮಾಳು ಇಲ್ಲ ಕಣ ನಮ್ ನಮ್ ದನಗಳಿಗೆ ನಾವೇ ಹಸರು ಏನೋ ತಂದು ನಮ್ ಮನೇಲಿ ಹಾಕಿ ಸಾಕ್ಬೇಕಾಗದೆ ಗ್ವಾಮಾಳದ ವಿಷಯ ಮಾತಾಡೋ ಅದಕ್ಕೇನೆ ನಾವೆಲ್ಲ ಇನ್ಮೇಲೆ ಏನ್ ಮಾಡೋಣ ಒಂದು ಬೇಲಿ ಹಾಕೊಳ್ಳೋಣ ಜಮೀನ್ಗೆ ತಂತಿ ಬೇಲಿ ಅವ ಅಲ್ಲ ಕಣ್ಣಿ ನೀ ತಂತಿ ಬೇಲಿ ನೇರವಾಗಿ ಹೇಳವ ನೈಸರ್ಗಿಕ ಬೇಲಿ ಮಾಡ್ಕೊಳ್ಳೋಣ ಬೇಲಿ ಹಾಕದಂಗಿರ್ಲಿ ನಾವು ಸಣ್ಣಕ್ಕಿದ್ದಾಗ ಹಸುಗಳನ್ನೆಲ್ಲ ಬಿಟ್ಬಿಟ್ರೆ ಬೆಳಗ್ನ ಹತ್ತುವರೆ 11 ಗಂಟೆ ಟೈಮ್ಗೆ ಗದ್ದು ಹೋಯ್ತನೆ ಹಸು ಹೊಡ್ಕೊಂಡ್ ತಗೋದು ಅವು ಪಾಡ್ಗ ಅವು ಮೇಕಂಡು ಹಚ್ಚೋರ್ ಕಿರವು ಈ ಕಡೆ ನಮ್ಗೆ ಗದ್ದ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ 3-3.5 ಅಷ್ಟೊತ್ತಿಗೆ ವಾಪಸ್ ಬತ್ತಿದ್ದು ಹಾಗೆ ಹೆಂಗಿರೋದು ಅವು ಮೇಕತ್ತಿದ್ದು ಗದ್ದ ಕೆಲಸನೂ ಆಗೋದು ಹಾಗೆ ಬೈಲ್ ಹಂಗೆ ಇತ್ತು ಕಂದ್ರೆ ರಾಜಣ್ಣ ಅದನ್ನೇ ಹೇಳೋದು ಈಗ ಬೈಲ್ ಕಮ್ಮಿ ಆಗ್ಬಿಟ್ಟದೆ ಅದನ್ನೇ ಹೇಳೋದು ಹಸುಗಳಿಗೆ ಮೇಯಕ್ ಜಾಗ ಇಲ್ದಂಗೆ ನಮ್ ಸಿದ್ದಬುದ್ಧಿಯವ್ರು ಹೇಳ್ತಿರ್ನಿಲ್ವಪ್ಪ ಕಾಡೆಲ್ಲ ನಾಡಾಯ್ತು ಕಪೋ ಅನ್ಕೊಂಡು ಹಂಗ ಆಗ್ಬಿಟ್ಟದ ಈಗ ಕಾಡ್ಗಳು ಇಲ್ಲ ಏನ್ ಊರ್ ನಾಡ್ನ ಕಾಡ್ ಮಾಡಕ್ ಆಯ್ತಾ ಇಲ್ಲ ಈಗ ಅಯ್ಯೋ ಅದೇನು ಹುಡುಗಾಟವಪ್ಪ ಅಯ್ಯೋ ನಾಡ್ನ ಕಾಡ್ ಮಾಡ್ಬಿಟ್ರೆ ಜನಗಳೆಲ್ಲ ಹೋದರು ಅದು ಕಷ್ಟ ಅದ ಇರೋ ಕಾಡ್ನ ಉಳಿಸ್ಕೋಬೇಕು ನಾವು ಅಲ್ವಾ ನಮ್ ಮನ್ ಮನ ಕಟ್ಟಿಸ್ತೀವಿ ಅನ್ಬಿಟ್ಟು ಮರ ತರ್ಕಂಬಯ್ಯ ಮರಗಳು ಏನ್ ಅದೇನು ಅಷ್ಟು ಬೇಕಾಗಿರೋದಿಲ್ಲ ಒಂದ್ ಮನಗ ಆ ಪಾಟಿ ಮರವ ಹಾಕೊಂಡಿರ್ತಾರೆ ಅದಕ್ಕೆ ಅದೇನ ಹೇಳ್ತಿಲ್ಲಲ್ಲ ನಮ್ ಕಮಲಕ್ಕ ಅದೇನ್ ನೈಸರ್ಗಿಕ ಏನವ ಬೇಲಿಯ ಅದನ್ನ ಈಗ ಮಾಡಕ್ ಶುರು ಮಾಡಿದ್ರೆ ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಬೆಳಕತ್ತದ ಅಲ್ವಾ ಬೇಲಿ ಹಾಕಬೇಕು ಅಂತ ಹಂಗೆ ಅದೇ ದಸಕ್ಕಂದೋಯ್ತು ಯಾಕಪ್ಪ ಏನ್ 2 ಎಕರೆ ಬೇಲಿ ಹಾಕಕ್ ಹೊಸಿ ಆದದ ಈಗ್ಲೇ ನನಗೆ ನಿಲ್ವಾ ಬೇಲಿಗಳು ಹೆಂಗಿದ್ದು ಇದ್ದು ಮುಳ್ಳು ಗಂಟಿಗಳನ್ನ ಸ್ವಲ್ಪ ತೊಳ್ಕೊಂಬರೋದು ಆಮೇಲೆ ಕಳ್ಳಿ ಗಿಡಗಳ್ ನೆಡೋದು ಹಿಂಗೆಲ್ಲ ಮಾಡ್ಕೊಂಡ್ರೆ ಅದೇ ಬೇಲಿ ಸಾಕು ಕಣ್ಣಣ್ಣ ನೀನೀಗ ಬದು ಮೇಲೆಲ್ಲ ಸಸಿ ತನ್ ನೆಡು ಇನ್ನೊಂದ್ 2 ವರ್ಷ ಸ್ವಲ್ಪ ಕಷ್ಟ ಪಡ್ಬೇಕಾಯ್ತದೆ ಬೇರೆ ದನ ಒಳಗ್ ಬರ್ದೇ ಇದ್ದಂಗೆ ಹುಡುಕ್ಬೇಕು ಈಗ ಅವು ಕಡಿಮೆ ಆಗ್ಬಿಟ್ಟವೆ ಎಲ್ಲ ಹಂಚ್ಗೆಲ್ಲ ಈ ಅರಣ್ಯ ಸಸಿಗಳು ಹಾಕಪ್ಪ ಈಗ ಮೊದ್ಲು ಅಲ್ಲಕವ್ವ ಕಮಲಕ್ಕ ಈ ಪಾಟಿ ಘಟವ ಬೇಲಿ ಹಾಕ್ತೀವಿ ಅಂತಿದ್ದಂಗ ದಸಕ್ಕಂದು ಹೋಯ್ತು ಅಂತಾರಲ್ಲ ಇದನ್ನ ಆಡ ಮಾತ ಹಂಗಾರೆ ಪಾಡಿ ಏನು ನಾವ್ ಹಾಕ್ತೀನಿ ಬಿಡು ಬೇಲಿಯ ದೊಡ್ಡ ಜಮೀನ್ದಾರ ಇಲ್ಲಿ ಇಲ್ಲಿ ಕೊಡ್ತಿ ಅಲ್ಲಿ ತಗೋಬತ್ತಿದ್ದೆ ನನ್ಗೇನಪ್ಪ ನಾನು ಇದೇ ಬೆಳೆ ಕಾಯ್ಕೋಬೇಕು ಮಾಡಿದ್ದೆ ಮಾಡ್ಬೇಕು ಇರೋದೊಂದ 2 ಎಕರೆ 3 ಎಕರೆ ಅದ್ರಲ್ಲಿ ನಾನು ಏನ್ ಮಾಡಕ್ಕಾಗಲ್ಲ ನೋಡಿ ರಾಜಣ್ಣ ಎಷ್ಟು ಚೆನ್ನಾಗಿ ಮಾಡಿಲ್ವಾ ನೈಸರ್ಗಿಕ ಬೇಲಿ ಹೆಂಗ್ ಮಾಡವನೇ ಅಂದ್ರೆ ಅಮ್ಮ ಕಳೆದ ವರ್ಷವೇ ಹಾಕದ ಅದು ಒಂದು ಒಂದು ಭುಜಮಟ್ಟಕ್ ತನಕ ಬಂದು ನಿಂತದೆಲ್ಲ ಸಸಿ ಕೊಟ್ರಲ್ಲಕ್ಕಂದು ಅಂದ ನಾನು ಒಬ್ನೇ ಮಾಡ್ಕೊಂಡೆ ಅವನಿಗೆ ಮಾಡ್ಕೊಡ್ನಿಲ್ಲ ಅಂತ ಇಲ್ಲ ಇಲ್ಲ ಇಲ್ಲಕಪ್ಪ ನನಗ ಹೊಟ್ಟೆ ಕೆಚ್ಚು ಇಲ್ಲ

ನಾವು ಬೇಕಾದ್ರೆ ನಮ್ಮ ಡಾಕ್ಟ್ರು ಹೋಗಿದೆ ಮನೆ ಇದಕ್ಕೆ ಹಿಂಗೆಲ್ಲ ಬಂದ್ಬಿಟ್ಟದೆ ಅಂತವ ಎಲ್ಲ ಸುದ್ದಿ ಆಗ್ಬಿಟ್ಟದೆ ಏನು ಸರ್ ಮಾಡೋದು ಅಂತ ಡಾಕ್ಟ್ರು ಕೇಳಿದ್ದಕ್ಕೆ ಅವರು ಆಯ್ತಪ್ಪ ಅದು ಒಂದು ಲಸಿಕೆ ಓಪನ್ ಮಾಡಿದ್ರೆ ಈಗ ಕರೋನದಲ್ಲಿ ಒಂದು ಬಾಟ್ಲ್ ಓಪನ್ ಮಾಡಿದ್ರೆ ಅಚ್ಚಂದ ಒಟ್ಟಿಗೆ ಕೂರ್ಸಂಗೆ ಕೂರ್ತಿದ್ರಲ್ಲಪ್ಪ ಹಂಗೆ ಅದಕ್ಕೂ ಒಂದು ಓಪನ್ ಮಾಡಿದ್ರೆ ಕಡಿಮೆ ಅಂದ್ರೆ ಒಂದು 50 ಹಸುಗಳು ಬೇಕಂತೆ ದನಕರುಗಳು ಬೇಕು ಅದಕ್ಕೆ ಎಲ್ಲಕ್ಕೂ ಒಂದ್ಸರಿ ಓಪನ್ ಮಾಡಿದ್ರೆ ಒಂದು 50 ರಾಸ್ಗಳ ಗುರ್ತು ಮಾಡಿಕೊಡು ಇಂಥ ದಿವಸ ಬಾ ಅಂತ ಎಲ್ಲರಿಗೂ ಹೇಳ್ಕೊ ಅಂದರು ನನಗೀಗ ಅದು ಒಂದು ಸುದ್ದಿ ಅದನ್ನೂ ಹೇಳಬೇಕಾಗಿತ್ತು ಅದಕ್ಕೆ ಮಂಗಳವಾರ ನೋಡಪ್ಪ ನಮ್ಮ ಈ ಊರಿಗೆ ಡಾಕ್ಟ್ರು ಬರ್ತೀವಿ ಅಂತ ಹೇಳವ್ರೆ ಎಲ್ಲರು ಒಂಚೂರು ಬಿಡು ಮಾಡ್ಕೊಂಡು ದನಕರುಗಳನ್ನೆಲ್ಲ ಗುರ್ತು ಮಾಡ್ಕೊಳ್ಳಿ ಅವರೇ ಮನೆ ಮನೆ ತಗ ಬಂದು ಕೊಟ್ಟಾರಂತೆ ಸರ್ಕಾರ ಹಿಂಗೆಲ್ಲ ಮಾಡೋದಾಗ ನಾವೇ ಹಾಕಿ ಸುಮ್ಮನೆ ಆ ಕಾಯಿಲೆ ಈ ಕಾಯಿಲೆ ಅಂತ ಹೆದರ್ಕೊಳ್ಳೋದು ಜೊತೆಗೆ ಕಾಯಿಲೆ ಬಂದ್ಮೇಲೆ ಒದ್ದಾಡೋದಕ್ಕಿಂತ ಲಸಿಕೆ ಹಾಕ್ಸ್ಬಿಡವ ನಮ್ಮೂರಲ್ಲಿ ಇನ್ನೂ ಯಾವ್ದಕ್ಕೂ ಬಂದಿಲ್ಲ ಅನಿಸ್ತದೆ ಯಾವ್ದಾರು ನಿನ್ ಕಂಡಂಗೆ ಯಾವ್ದಾದ್ರು ಬಂದೈತೆ ರಜನಾ ಇಲ್ಲಿ ಕಂಬಿಡು ನಮ್ಮೂರ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡವ್ರೆ ಚೆನ್ನಾಗಿ ನಾವು ನೋಡ್ಕೊಳ್ಳೋದಿಲ್ಲ ಬಂದಿಲ್ಲ ಅಂತನ್ಬಿಟ್ಟು ನಾವು ಮರೆಯಂಗಿಲ್ಲ ಅದ ಮರಿಬಾರದು ಕೊಡ್ಸ್ಬಿಡಣ ಅಲ್ವಪ್ಪ ಈಗ ಸರ್ಕಾರದವರೇ ಹೇಳವ್ರೆ ಆ ಇಲಾಖೆಯವರೇ ಹೇಳವ್ರೆ ಅಲ್ವಪ್ಪ ಪಶು ಇಲಾಖೆಯವ್ರಿಗೆ ಇರ್ಲಿ ಇಲ್ಲದೆ ಇರ್ಲಿ ಆ ಒಂದು ಇಂಗ್ಲಿಷ್ ಅನ್ನ ಕೊಡಿಸ್ಬಿಡಿ ಬೇಸಿಗೆ ಶುರು ಆಯ್ತದರುಗಳಿಗೆಲ್ಲ ಕಾಯಿಲೆ ಜಾಸ್ತಿ ಅದಕ್ಕೂ ಅದೇನೇನ್ ಲಸಿಕೆ ಐತೆ ಎಲ್ಲ ಹೋಗಿ ಕೇಳ್ಕೊಂಡು ಮೊದ್ಲು ಹಾಕಿಸ್ಬೇಕು ಮತ್ತ ಏನು ಅಂತಂದ್ರೆ ಈಗ ಜಾತ್ರೆಲಿ ಹೋಗಾಗ ಏನಾಗ್ತದೆ ಈ ಹಸುಗಳಿಗೆ ಅಷ್ಟೇ ಜ್ವರ ಆಗಿರ ಅದು ಇದು ಕಾಯಿಲೆ ಕಸಾಲೆ ಬರೋದಲ್ಲ ನಮ್ಗಳಿಗೂ ಬರ್ತದೆ ಅಲ್ವಾ ಅದಕ್ಕೆ ನಾವು ಹೊಸಿ ಹುಷಾರಾಗಿರ್ಬೇಕು ಐಕ ಮಕ್ಕಳನ್ನ ನಾವು ಎಲ್ಲಂದ್ರಲ್ಲಿ ಕರ್ಕೊಂಡು ಹೋಗ್ಬಾರ್ದು ಕವ್ವ ಜಾತ್ರೆ ಆಯ್ತದೆ ಮುಂದುವರ್ಸಕ್ಕೂ ಬರ್ತದಲ್ವ ನಮ್ಮ ಆರೋಗ್ಯಕ್ಕಿಂತ ದೊಡ್ಡದ ಜಾತ್ರೆ ಅದಕ್ಕೆ ನಾವು ನಮ್ಮ ಮಕ್ಕಳನ್ನ ಹುಷಾರ್ ಮಾಡ್ಬೇಕವ ಸ್ವಲ್ಪ ಮಕ್ಕಳನ್ನು ಹುಷಾರ್ ಮಾಡ್ಬೇಕು ಕಂಚಂದ್ರಣ್ಣ ನಾವು ಹುಷಾರಾಗಿರ್ಬೇಕು ಮೊದ್ಲು ಹೇಳಪ್ಪ ಅದ್ನ ಹೇಳು ಆ ವಿಷಯ ಮೊದ್ಲು ನೀವು ಹುಷಾರಾಗಿರ್ಬೇಕು ಯಾಕೆ ಗೊತ್ತಾ ಕಳ್ಸರ್ತೀವಿ ಜಾತ್ರೆಗೆ ಹೋದಾಗ ನೋಡ್ಲಿಲ್ವಾ ಕಮಲಕ್ಕ ಎಲ್ಲ ಹಂಗೆ ಓಪನ್ ಆಗಿ ಮಡ್ಗವ್ರೆ ಮುಚ್ಚಿಗಿಟ್ಟಿಲ್ಲ ಏನು ಇಟ್ಟಿಲ್ಲ ಏನ್ ಎಲ್ಲ ತಕೊಂಡ್ ತಿಂತಾವನೇನು ಅದಕ್ಕೆ ಹೇಳಪ್ಪ ನಾನು 4-5 ದಿನ ಓಡಾಡಿದ್ದು ಮನೆ ಕೆರೆ ಅಂತವ ಅದಕ್ಕೆ ಅಲ್ಲ ಸರಿ ರಾಜಣ್ಣ ನಮ್ಮ ಏಮಣ್ಣ ಏನೋ ಅದು ಮುಚ್ಚಳಿಲ್ದೆ ಇರೋ ಜಾಗದಲ್ಲಿ ಏನೋ ತಗೊಂಡ್ ತಿನ್ಬಿಟ್ಟ ಅಂತ ಹೇಳ್ತಿದ್ದ ನೀನು ಪ್ಲಾಸ್ಟಿಕ್ ಕವರ್ ಹಾಕಿರೋದ ಇದು ಬತಾಸ ಎರಡು ಕೈಲು ಹಿಡ್ಕೊಂಡು ಸುಮ್ನೆ ತಿಂತಿದ್ಯಲ್ಲಪ್ಪ ಜಾತ್ರೆ ಇದ್ಯಾಕೆ ಅದೇ ಜಾತ್ರೆ ಆಗದಯ್ಯ ನಾನು ನೋಡದ್ನಲ್ಲಪ್ಪ ಕೆಲಸ ಮಾಡಕ್ಕೆ ಇಲ್ಲ ಮತ್ತೆ ಇನ್ಯಾರಪ್ಪ ಅದ್ ಏನ್ ಗೊತ್ತಾ ಇನ್ನೊಬ್ರಿಗೆ ತಪ್ಪ ನೋಡೋದು ಬಾರಿ ಸುಲಭ ಕಾರಣ ನಾವು ಮಾಡೋನಾಗ ಇದಂಗ್ ಮಾಡಿಲ್ಲ ಅಂತ ಅನ್ನೋದು ಕಮಲಕ್ಕ ಇದ್ಲುಕಯ್ಯ ಸುಳ್ಳಲ್ಲ ಕಯ್ಯ ಅದೇನ ಹೇಳ್ದಂಗೆ ಬೇರೆಯವ್ರ ತಟ್ಟಲ್ಲಿ ನೊಣ ಬಿದ್ದದೆ ಅಂತ ಹೇಳೋದು ಸರಿ ಈಗ ನೋಡದೆ ಅಲ್ವಾ ಫೋಟೋ ತಕ್ಕೊಳ್ಳೋದಲ್ವಾ ಅಯ್ಯೋ ಚುಚಾಪ್ ಆಗ್ಬಿಟ್ಟಿತ್ತು ಕವ ಅವ್ನು ಕ್ಯಾಮ್ರಾ ಇತ್ತಿರಕಂತ ಹೊಸ್ತಾಗಿ ತಕ್ಕಲ್ಲಪ್ಪ ನೋಡ್ದಿಲ್ಲ ಅಲ್ಲಿಗೆ ಬರ್ಬೇಕಿತ್ತ ನೀನು ಏನ್ ಯಾಕೆ ಹಿಂಗ್ ತೆಗ್ದಿಟ್ರ ತಿಂದಿ ತಿಂತ ಇದೆ ಅಂತ ಕೇಳಕ್ಕಿಲ್ವಾ ಇಲ್ಲ ಬಿಡು ಅದೆಲ್ಲ ಕೇಳಿ ಇರ್ಲಿಲ್ಲ ಕಂಬಿಡು ಇಲ್ಲ ನಾನು ಒಂದ್ ವಾಸಿ ಕೊಬ್ಬರಿ ನಾನು ಸ್ವೀಟ್ ತಿನ್ನಂಗಿಲ್ಲ ಕವ ನಾನು ಅದೇನೋ ಶುಗರ್ ಅಂತಾರಲ್ಲ ಅದು ಬಂದ್ಗಿಂದ ಬಿಟ್ಟದ ಭಯ ಅದಕ್ಕೆ ಮುನ್ನೆಚ್ಚರಿಕೆ ಅದಕ್ಕೆ ಬಿಪಿ ಬಂದ್ಬಿಡ್ತದೆ ಅದ ಸ್ವಲ್ಪ ಖಾರ ತಿನ್ಬೇಡ ಗ್ಯಾಸ್ಟ್ರಿಕ್ ಬರ್ತದೆ ಮೂಕವ ಅಪಾಪಾರ ತಿನ್ಬಾರ್ದು ಅಲ್ಲ ಒಟ್ಟಿಗೆ ಊಟನೇ ಮಾಡ್ಬೇಡ ಬಿಡು ಅದಕ್ಕೆ ನಾ ಏನ್ ಮಾಡ್ದಿ ಬೆಳಿಗ್ಗೆ ಬಸ್ ಇಳಿತಿದ್ದಂಗೆನೆ ನಂಗೆ ಸಂಕಪ್ಪ ನೋಟ್ಲಿರ್ಲಿಲ್ವ ಅಲ್ಲಿ ಎರಡು ಸರ್ಟ್ ದ್ವಾಸೆ ತಗೊಂಡ್ ತಿಂದಿ ದಿಂಡಾಗಿತ್ತು ಹೊಟ್ಟೆ ಹಸಿನೇ ಇಲ್ಲ ಇವ್ರೇನ್ ಸುಮ್ಮನೆ ಬಾರಸ್ತಾವ್ರೆ ಕಾಣ್ಕೊಂಡದ್ದ ಏನು ತಿನ್ಲೇ ಇಲ್ಲ ಇಲ್ಲ ಈಗ ಕಮಲಕ್ಕ ನೀನು ಬಂದ್ ಬಂದಾಗೆಲ್ಲ ತುಂಬಿ ತುಂಬಿ ಕೊಡ್ಬೇಡ ಇವನ್ಗೆ ಟೀಗೆ ಸಕ್ಕರೆ ಕಮ್ಮಿ ಹಾಕು ಇಲ್ಲ ಶುಗರ್ ಲೆಸ್ ಒಂದ್ ಮಾಡ್ತಾರಲ್ಲ ಅದ್ ಮಾಡ್ಕೊಡು ಆಯ್ತಾ ಇನ್ನೊಂದು ಅದೇನೋ ಸಿಹಿ ತಿಂಡಿ ಮಾಡಿದ್ಯಲ್ಲ ಬೇರೆ ಸಿಹಿ ತೆಗೆದ್ಬಿಟ್ಟು ಬೇರೆ ಮಾಡ್ಕೊಡು ಅವನಿಗೆ ಇನ್ನ ಅದೇನೋ ಉರ್ದಿದೆಯಲ್ಲ ಬಾ ಕರ್ಕಲ್ ತಿಂಡಿಯ ಅದನ್ನೆಲ್ಲ ತೆಗೆದ್ಬಿಟ್ಟು ಉಪ್ಪೆಲ್ಲ ಕಮ್ಮಿ ಮಾಡ್ಬಿಟ್ಟು ಆಮೇಲೆ ಬೇರೆ ಮಾಡ್ಕೊಡು ಅವನಿಗೆ ಅಲ್ಲಕಯ್ಯ ರಾಜಣ್ಣ ಈಗ ಸಿಹಿನ ತೆಗೆದ್ಬಿಟ್ಟು ಕೊಡು ಅಂತ ಹೇಳ್ದೆ ಅಲ್ಲ ನೀನು ಸರಿ ಒಪ್ಕೊಳ್ಳಪ್ಪ ಈ ಬೇರೆ ಮಾಡ್ಕೊಡ್ತಾಳ ನಿಂಗೆ ಇರು ಈಗ ಮೈಸೂರು ಪಾಕ ತಂದ ನಿಮ್ ಮುಂದೆ ಇಡ್ತಾಳೆ ಅದ್ ಸಿಹಿ ತೆಗೆದ್ಬಿಟ್ಟು ಬೇರೆ ಮಾಡ್ಕೊಡ್ತಾಳೆ ನಿಂಗೆ ಸ್ವೀಟ್ಲೆ ಸ್ವೀಟ್ ಅಂತ ಮೈಸೂರು ಪಾಕ ಬಿಡವ ಅದ ರುಚಿ ನೋಡ್ಬಿಡಮ್ಮ ನಿನ್ ಜೀವನದಲ್ಲಿ ಮೈಸೂರು ಪಾಕ್ನೇ ನೋಡ್ಬಾರ್ದು ನೀನು ಹಂಗ್ ಮಾಡ್ಕೊಡ್ತಾಳೆ ಅದೇ ನಮ್ಮ ಈ ಇದೆ ಯಾವುದು ಮಾರಿಗುಡಿಲಿ ಕಳ್ಳೆ ಇಟ್ಕೊಡ್ತಾರಲ್ವ ಏನ್ ಸುಮ್ನೆ ಅದೇ ಚೆನ್ನಾಗಿರ್ತದ ಅದೊಂಥರ ಚೆನ್ನಾಗಿರುತ್ತೆ ಅದೊಂದ್ಸರಿ ಬೆಲ್ಲ ಹಾಕಿರ್ತಾರ ಕಣ್ಣ ಒಂದೊಂದ್ಸರಿ ಬೆಲ್ಲ ಜಾಸ್ತಿ ಹಾಕಿರೋದಿಲ್ಲ ಕವ್ವ ಬರೀ ಕಳ್ಳೆ ಇಟ್ಟೆ ಗೊತ್ತಾ ಮೂಗೊಳಗೆಲ್ಲ ಹೋಯ್ತದೆ ಅಯ್ಯೋ ನಮ್ ಬಾಯಲ್ಲೂ ಬಿಡ್ತಿದ್ದೋ